ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಈ ಕುರಿತು ಸಂತೋಷ್ ಲಾರೆನ್ಸ್ ಸಿದ್ದಿ ಕೊರ್ಸೈಯಲ್ಲಾಪುರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿ. ಸಂತೋಷ್ ಲಾರೆನ್ಸ್ ಸಿದ್ದಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನೀವು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ, ಆಮೇಲೆ ವಿದ್ಯಾಭ್ಯಾಸ ನಂತರ ಕೃಷಿಗೆ ಹೇಗೆ ಬಂದ್ರಿ ಅಂತ? ಸರ್, ಪ್ರಾಥಮಿಕ ಶಾಲೆಯನ್ನು ನಾನು ಯಲ್ಲಾಪುರ ಹೋಲಿ ರೋಜರಿಯಲ್ಲಿ ಮಾಡಿದೆ, SSLC ತನಕ. ನಂತರ PUC ಸೈನ್ಸ್ ಅನ್ನು ತೆಗೆದುಕೊಂಡು ಅಲೋಸಿಯಸ್ ಇನ್ಸ್ಟಿಟ್ಯೂಟ್ ಮ್ಯಾಂಗ್ಳೂರಲ್ಲಿ ಮಾಡಿದೆ. BSc ಕೂಡ ಅದೇ ಇನ್ಸ್ಟಿಟ್ಯೂಟ್ ನಲ್ಲಿ ಮುಗಿಸಿದೆ. ನಂತರ MBA ಮಾಡಿದೆ, MBA ಮಾರ್ಕೆಟಿಂಗ್ ಮಾಡಿ 2 ವರ್ಷ ಬೆಂಗಳೂರಲ್ಲಿ ಸ್ವಲ್ಪ ಜಾಬ್ ಮಾಡಿದೆ. ಅದಾದ ನಂತರ ಮನೆ ಕಡೆ ಕೆಲವೊಂದು ಕಾರಣಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡೆ ಸರ್. ಮೂಲತಃ ನೀವು ಕೃಷಿ, ನಿಮ್ಮ ಕುಟುಂಬವು ಕೂಡ ಕೃಷಿ ಮಾಡ್ತಾ ಇದ್ದೀರಿ? ಹೌದು ಸರ್. ತಂದೆಯವರು ಆ ಟೈಮಲ್ಲಿ ಕೇವಲ ಭತ್ತ, ಕಬ್ಬು ಮತ್ತೆ ಅಡಿಕೆ ಸ್ವಲ್ಪ ಇತ್ತು. ಆದ್ರೆ ಈಗ ಸುಮಾರಷ್ಟು ಬೇರೆ ಬೇರೆ ಬೆಳೆಗಳನ್ನ ನಾವು ಮಾಡ್ತಾ ಇದೀವಿ, ಜೊತೆಗೆ ಕ್ಯಾಶ್ಯೂನಟ್ ಕೂಡ ಸುಮಾರಷ್ಟು ಬೆಳಿತೀವಿ. ಈಗ ಬೆಂಗಳೂರಿನಂತಹ ಒಂದು ಸಿಟಿ ಪ್ರದೇಶದಲ್ಲಿ ಹೋಗಿ ಕೆಲಸ ಮಾಡುವಂತಹದ್ದು ಮತ್ತು ನಿಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡುವಂತಹದ್ದು ಯಾವ್ದು ನಿಮಗೆ ಖುಷಿ ಕೊಡುತ್ತೆ? ಅದನ್ನ ಕಂಪೇರ್ ಮಾಡಿದ್ರೆ ಕೃಷಿ ಜೀವನ ತುಂಬಾ ಒಳ್ಳೆಯದು. ಯಾಕಂದ್ರೆ ಸರ್, ನಾವು ಯಾರದೇ ಕೈಯಲ್ಲಿ ಗುಲಾಮತನ ಇರೋದಿಲ್ಲ. ನಮಗೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಕೆಲಸ ನಿಷ್ಠೆಯಿಂದ ಮಾಡಿದ್ರೆ ಸಾಕು, ಸ್ವಲ್ಪ ದೇವರು ಗಳಿಸಬೇಕಾಗ್ತದೆ ಅಷ್ಟೇ ಹೊರತು ಬೇರೆ ದಿನ ಇಡೀ ಒಂದು ಸ್ಕೂಲ್ ಟೈಮಿಂಗ್ ತರ ಕೆಲಸ ಮಾಡುವಂತದ್ದು ಇರುವುದಿಲ್ಲ. ಬೆಳಗಿಂದ ಸಂಜೆ ತನಕ ಒಂದು ಮಷಿನ್ ತರ ಇರುವುದಿಲ್ಲ. ಆದ್ರೆ ಇದು ಬೇರು ಸುರಿಸಬೇಕು ಅಷ್ಟೇ, ಕೈ ಕೆಸರಾಗ್ತದೆ, ಬಟ್ ಒಳ್ಳೆ ಜೀವನ. ಈಗ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಒಂದು ಕೃಷಿ ಕ್ರಮಕ್ಕೂ ನೀವು ಮಾಡಿಕೊಂಡು ಬರುವಂತಹ ಒಂದು ಕೃಷಿ ಕ್ರಮಕ್ಕೂ ಏನು ಬದಲಾವಣೆ ಆಗಿದೆ? ಬದಲಾವಣೆ ಅಂದ್ರೆ ಮುಂಚೆಲ್ಲ ನಾವು ಗದ್ದೆಗಳಲ್ಲಿ ಪೂರ್ತಿ ನೆಲಕ್ಕೆ ನೀರನ್ನು ಸೂರಿಸ್ತಾ ಇದ್ವು ಒದ್ದೆ ಮಾಡ್ಲಿಕ್ಕೆ. ಈಗ ನಾವು ಪೂರ್ತಿಯಾಗಿ ಎಲ್ಲ ಒಂದು ಸರಿ ಸುಮಾರು 4.5 ಎಕರೆ ತೋಟಕ್ಕೆ ಡ್ರಿಪ್ ಮತ್ತೆ ಇರಿಗೇಷನ್ ಫೆಸಿಲಿಟಿ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿದೀವಿ. ಸೊ ಅದರಿಂದ ತುಂಬಾ ಲಾಭ, ನೀರಿನ ಅವಶ್ಯಕತೆ ಕಡಿಮೆ ಇದ್ರೊಳಗೆ ಮುಗೀತದೆ. ಈ ಸ್ಪ್ರಿಂಕ್ಲರ್ ಇರುವುದರಿಂದ ಒಂದೇ ಟೈಮಲ್ಲಿ ಕರಿಮೆಣಸ ಆಗ್ಲಿ, ಭತ್ತ ಆಗ್ಲಿ, ಯಾವುದು ಬಾಳೆ ಆಗ್ಲಿ, ಜೊತೆಗೆ ಕೊಕೋವಾ ಗಿಡಕ್ಕಾಗ್ಲಿ, ಎಲ್ಲ ಒಮ್ಮೆಲೆ ನೀರ್ ಸಿಗ್ತದೆ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತದೆ. ಈಗ ಕಡಿಮೆ ನೀರಿನ ಲಭ್ಯತೆ ಇದ್ರೂ ಕೂಡ ಹೆಚ್ಚು ಬೆಳೆಗಳನ್ನು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ತೋಟದಲ್ಲಿ ಕೊಕೋವಾ ಇದೆ, ಕರಿಮೆಣಸ್ ಇದೆ, ಬನಾನಾ ಇದೆ, ಇವಕ್ಕೆಲ್ಲ ಒಂದೇ ಟೈಮಲ್ಲಿ ನಾವು ನೀರನ್ನು ಕೊಡ್ತೀವಿ. ಕಬ್ಬಿಗೆ ಮಾತ್ರ ಅದೊಂದು ಸಪರೇಟ್ ಆಗಿರೋದ್ರಿಂದ ಅದಕ್ಕೆ ಒಂದೇ ನೀರು. ಈಗ ನೀರಿನ ಮೂಲ ಏನು ಅಂತ, ಈಗ ಬೋರ್ವೆಲ್ ಇದೆಯೋ, ಕೆರೆ ಇದೆಯೋ, ಬಾವಿ ಇದೆಯೋ? ನಮ್ಮ ಆಚೆ ಎಲ್ಲ ಬೋರಿಗೆ ನಾವು ಜಾಸ್ತಿ ಹೊಂದ್ಕೊಂಡಿದ್ದೀವಿ. ಯಾಕಂದ್ರೆ ನಮಗೆ ಈ ಹರಿಯುವ ನೀರಿನ ಸವಲತ್ತು ಇಲ್ಲ. ಎಷ್ಟು ಆಳದಲ್ಲಿದೆ ಬೋರ್ವೆಲ್? ಬೋರು ಸರಿ ಸುಮಾರು 260 ಫೂಟಿಗೆ ನೀರಿದೆ, 4 ಇಂಚ್ ನೀರಿದೆ. ಸೊ ನಮ್ಮ 4.5 ಎಕರೆ ಜಾಗಕ್ಕೆ ಅನುಕೂಲಕರವಾಗಿದೆ, ಸಾಕ 2 ಬೋರ್ ಇದೆ ಸರ್. ಮಳೆ ನೀರು ಕೊಯ್ಲು ಅಥವಾ ಇಂಗಿಸುವಂತ ಒಂದು ಪ್ರಯತ್ನ ಏನಾದ್ರು ಮಾಡಿದ್ರ? ಇದೆ ಸರ್, ಅಂದ್ರೆ ಸ್ಟೋರೇಜ್ಗೋಸ್ಕರ ಸರಿ ಸುಮಾರು 2-3 ಗುಂಟೆ ಜಾಗದ ಕೆರೆ ನಾವೇ ನಿರ್ಮಾಣ ಮಾಡ್ಕೊಂಡಿದೀವಿ ಸರ್. ಹೇಗೆ ಮಾಡಿದ್ರು ಕೆರೆ ಅಂದ್ರೆ? ಅಂದ್ರೆ ಇಟಾಚಿಯಿಂದ ಹೊಡೆದು ಗುಂಡಿ ತೆಗೆದುಕೊಂಡು, ಲೈನಿಂಗ್ ಏನು ಮಾಡಿಲ್ಲ, ಲೈನಿಂಗ್ ಇಲ್ಲ, ತಟ್ಟೆ ಕಟ್ಟಿದೀವಿ ಕಂಪ್ಲೀಟ್ ಆಗಿ ಸ್ಟೋನ್ ಇಂದ. ಸೊ ನೀರು ವರ್ಷ ಇಡೀ ಇರ್ತದೆ. ಅದರಿಂದ ಬೋರ್ವೆಲ್ ರೀಚಾರ್ಜ್ ಆಗ್ತದೆ? ಆಗುತ್ತೆ ಸರ್, ಡೆಫಿನೆಟ್ಲಿ. ಯಾಕಂದ್ರೆ ಅದು ನೀರು ಮಳೆಗಾಲದಲ್ಲಿ ಸ್ಟೋರ್ ಆಗುವುದರಿಂದ ಸ್ವಲ್ಪ ಆದ್ರೂ ನೀರು ಬೋರ್ವೆಲ್ಗೆ ಹೋಗ್ತದೆ. ಸರ್, ಈಗ ಈ ಬೇರೆ ಬೇರೆ ವೈವಿಧ್ಯಮ ನೀವು ಬೆಳೆಯನ್ನ ಬೆಳೀತಾ ಇದ್ರಿ ಅಂತ ಹೇಳಿದ್ರಿ, ಇವುಗಳಿಗೆಲ್ಲ ಗೊಬ್ಬರದ ಪೂರೈಕೆ ಎಲ್ಲ ಹೇಗೆ? ಈ ನಡುವೆ ಸ್ವಲ್ಪ ಗೊಬ್ಬರದ ಪೂರೈಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಯಾರು ಕೂಡ ಈ ಹಸು ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಆಗ್ಲಿ ಸ್ವಲ್ಪ ಕಷ್ಟಕರವಾಗಿದೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವರು ದನವನ್ನ ಫಾರೆಸ್ಟ್ ಗೆ ಬಿಡ್ಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ನಮ್ದೇ ಇರುವಂತ ಜಾಗದಲ್ಲಿ ನಾವು ಅದನ್ನ ಸಾಕ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದರದ್ದು ಸಂಖ್ಯೆ ಕಮ್ಮಿ ಆಗದೆ ಪೂರೈಸಲಿಕ್ಕೆ ತುಂಬಾ ಕಷ್ಟ, ನಾವು ಹೊರಗಡೆಯಿಂದ ತರಬೇಕಾಗ್ತದೆ. ಈ ಹೊರಗಡೆ ಗುಣಮಟ್ಟದ ಒಂದು ಗೊಬ್ಬರ ಸಿಗ್ತದೆ ನಮಗೆ? ನಾವು ಈ ಹಟ್ಟಿ ಗೊಬ್ಬರ ಅಂದ್ರೆ ಸಾಧಾರಣ ಇರ್ತದೆ, ಯಾಕಂದ್ರೆ ಬಯಲ್ಸೀಮೆಯಲ್ಲಿ ಅವರು ಕಂಪ್ಲೀಟ್ ಆಗಿ ಹೊರಗಡೆ ಬಿಸಿಲಿಗೆ ರಾಶಿ ಮಾಡೋದ್ರಿಂದ ಅದರದ್ದು ಪೋಷಕಾಂಶ ಹೋಗಿರ್ತದೆ, ಅಷ್ಟೊಂದು ಚೆನ್ನಾಗಿರಲ್ಲ. ನಮ್ಮ ಸೈಡ್ ಏನಾಗ್ತದೆ ಅಂದ್ರೆ ನಾವು ಅದಕ್ಕೆ ಅಂತ ಪಿಟ್ ಅನ್ನ ಹಾಕಿರ್ತೀವಿ ದೊಡ್ಡದಾಗಿ, ಅದರೊಳಗೆ ಶೇಖರಣೆ ಮಾಡಿ ಸ್ವಲ್ಪ ನೀರ್ ಬಿಡ್ತಾ ಇರೋದ್ರಿಂದ ಅದು ಚೆನ್ನಾಗಿ ಕೊಳ್ತು. ಜೊತೆಗೆ ನಾವು ಸ್ವಲ್ಪ ಈ ತೆರಪು ಹಾಕಿರ್ತೀವಿ ಗುಂಡಿಗೆ, ಸೊ ಅದು ಚೆನ್ನಾಗಿರ್ತದೆ ಸರ್. ಅಂದ್ರೆ ಈಗ ತರಗು ಹಾಕುವುದರ ಜೊತೆಗೆ ನಿಮ್ಮ ಕೃಷಿ ತ್ಯಾಜ್ಯವನ್ನು ಕೂಡ ಅದಕ್ಕೆ ಬಳಕೆ ಮಾಡ್ತೀರಿ ನೀವು? ಹೌದು ಸರ್, ಹುಲ್ಲು ದನಕ್ಕೆ ಹಾಕಿರೋ ಹುಲ್ಲು ಅದ್ರೊಳಗೆ ಮಿಕ್ಸ್ ಆಗ್ತದೆ, ತೆರಕು ಹಸಿ ತೆರಕು ಮತ್ತೆ ಒಣಗಿದ ತೆರಕು ಎಲ್ಲಾನು ಮಿಕ್ಸ್ ಮಾಡಿ ಅದನ್ನು ಒಂದೆರಡು ಬಾರಿ ತಿರುಗಿಸುವುದು ಮಳೆಯಲ್ಲಿ. ಮಳೆ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಅದನ್ನ ತಿರುಗಿ ಹಾಕ್ಬೇಕಾಗ್ತದೆ ಇಡೀ ಗುಂಡಿನ, ಅಂದ್ರೆ ಸ್ವಲ್ಪ ಲೇಯರ್ ವೈಸ್, ಆವಾಗ ಮಸ್ತ್ ಆಗ್ತದೆ. ಆಮೇಲೆ ಈಗ ಬೆಳೆಗಳಿಗೆ ಗೊಬ್ಬರವನ್ನು ಕೊಡುವಂತ ಒಂದು ವಿಧಾನ ಹೇಗೆ ಮತ್ತು ವರ್ಷದ ಯಾವ ಸಮಯದಲ್ಲಿ ಕೊಡುವುದು? ಸರ್, ನಾವು ಜನರಲಿ ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಜೂನ್ ತಿಂಗಳಲ್ಲಿ ಸ್ಟಾರ್ಟಿಂಗ್, ಆ ಟೈಮಲ್ಲಿ ರಿಂಗ್ ಮಾಡಿ ಅಡಿಕೆ ಸಸಿಗೆ ಕರಿಮೆಣಸಿಗೆ ಮತ್ತೆ ಕಬ್ಬಿಗಾದ್ರೆ ಸಾಲಲ್ಲಿ ಅದನ್ನ ಕರೆಕ್ಟ್ ಆಗಿ ಹಾಕ್ಬಿಟ್ರೆ ನಡಿಗೆ ಮತ್ತೆ ಅದನ್ನ ಮಣ್ಣು ಕೊಡುದು ಏರಿ ಮಾಡಿ ಬಿಟ್ರೆ ಆಯ್ತು. ಈಗ ಅಡಿಕೆಯಲ್ಲಿ ಬುಡ ಬಿಡಿಸುವಂತ ಒಂದು ಕ್ರಮ ಸ್ವಲ್ಪ ಸಾಂಪ್ರದಾಯಿಕವಾಗಿ ಹಿಂದಿನ ನಡ್ಕೊಂಡು ಬಂದಿರುವಂತಹದ್ದು, ಇತ್ತೀಚಿನ ವರ್ಷದಲ್ಲಿ ಅದು ಮರೆಯಾಗಿದೆ, ಈಗ ಮಾಡಿದವರು ಕಡಿಮೆ. ನಾವು ಇನ್ನೂ ಅದನ್ನೇ ಮಾಡ್ತಾ ಇದೀವಿ ಸರ್, ಯಾಕಂದ್ರೆ ಅನುಕೂಲತೆ ನಮ್ಮ ಪ್ರಕಾರ ಅದರಿಂದ ನಾವು ಹಾಕಿದ ಗೊಬ್ಬರ ಮಳೆ ನೀರಿಗೆ ತೊಳೆದು ಬೇರೆ ಕಡೆ ಹೋಗುವುದಿಲ್ಲ, ಯಾಕಂದ್ರೆ ನಮ್ಮ ಸೈಡ್ ಎಲ್ಲ ಟ್ರೆಂಚಸ್ ಇರ್ತವೆ ತೋಟದ ಪಕ್ಕ, ಅದು ಮಳೆ ನೀರು ಜಾಸ್ತಿ ಆದ ತಕ್ಷಣ ಇದು ಅದರ ಸಾರಾಂಶ ನೀರಿನ ಜೊತೆ ತೆಗೆದುಕೊಂಡು ಹೋಗಬಹುದು ಅನ್ನುವ ನಮ್ಮದೊಂದು ಭಾವನೆ. ಅದು ಹೆಚ್ಚು ಕೆಲಸ ಆಗುದಿಲ್ಲ ಅದು ಬುಡ ಬಿಡಿಸುವಂತ ಆಗ್ತದೆ, ಆದ್ರೆ ನಾವು ಅಲ್ಲಿ ಅದರಿಂದ ಬೆನಿಫಿಟ್ ನಮಗಿದೆ ಅಲ್ಲ ಸರ್, ಯಾಕಂದ್ರೆ ಗೊಬ್ಬರದಲ್ಲಿರುವ ಸಾರಾಂಶ ನೀರಿಗೆ ಹೋಗುದರಿಂದ ನಾವು ಮಾಡಿದ ಕೆಲಸ ಅಂದ್ರೆ ಹಾಕಿರುವ ಗೊಬ್ಬರ ವೇಸ್ಟ್ ಆಗ್ಬಿಡತ್ತಲ್ಲ, ಅದಕ್ಕೋಸ್ಕರ ಅದನ್ನ ಕಂಪ್ಲೀಟ್ ಆಗಿ ರಿಂಗ್ ಮಾಡಿ ಹಾಕಿ ಅದರ ಮೇಲೆ ಸ್ವಲ್ಪ ಥಿನ್ ಲೇಯರ್ ಅಲ್ಲಿ ಮಣ್ಣನ್ನ ಮುಚ್ಚಿಬಿಡುದು. ಈಗ ಗೊಬ್ಬರದ ವಿಷಯ ಆಯ್ತು, ಆಮೇಲೆ ಬೇರೆ ಬೇರೆ ಈ ಕೀಟ ಮತ್ತು ರೋಗಗಳು ಬರ್ತಾವಲ್ಲ, ಅವುಗಳನ್ನು ನಿರ್ವಹಣೆ ಎಲ್ಲ ಹೇಗೆ? ಅವುಗಳ ನಿರ್ವಹಣೆ ಈ ನಡುವೆ ನಾವು ಕರೆಕ್ಟ್ ಟೈಮಿಗೆ ಅಡಿಕೆಗೆ ಕೊಳೆ ರೋಗಕ್ಕೆ ಒಂದು ತುತ್ತ ಸುಣ್ಣವನ್ನು ಹೊಡಿತೀವಿ, ಅದು ಬಿಟ್ಟರೆ ಯಾವ ಸಮಯದಲ್ಲಿ ಅದು ಕೂಡ ಆಗಸ್ಟ್ ತಿಂಗಳಲ್ಲಿ ಹೊಡೆದು ಬಿಡ್ತೀವಿ ಸರ್. ಆಗಸ್ಟ್ ಮಳೆಯಲ್ಲಿ ಏನಾದ್ರೂ ತಡ ಆದ್ರೆ ಇದು ಕೂಡ ತಡವಾಗ್ತದೆ. ಹೌದೌದು ಸರ್, ಅದು ಮಳೆ ಜಾಸ್ತಿ ಇದ್ದಾಗಲೇ ಕೊಳೆ ರೋಗ ಜಾಸ್ತಿ ಆಗುದು, ಇಲ್ಲ ಇದ್ರೆ ಅದು ಅಷ್ಟೊಂದು ಪ್ರಮಾಣದಲ್ಲಿ ಬರುವುದಿಲ್ಲ. ಮತ್ತೆ ಕೊಳೆ ರೋಗ ಜಾಸ್ತಿ ಬರುವುದೇ ನೀರು ಜಾಸ್ತಿ ಇರುವಂತ ತೋಟದಲ್ಲಿ ಮಾತ್ರ, ಎಲ್ಲಾ ಕಡೆ ಇರುವುದಿಲ್ಲ. ಸುತ್ತಮುತ್ತ ಕಾಡಿದ್ರು ಕೂಡ ಬರಬಹುದು? ಇಲ್ಲ ಸರ್, ಬರಲ್ಲ, ಬರೋದಿಲ್ಲ. ಆಮೇಲೆ ಶೇಕಡ ಒಂದರ ಬೋರ್ಡ್ ದ್ರಾವಣದ ಒಂದು ತಯಾರಿ ಅಂದ್ರೆ ಹೇಗೆ? ಅದು ನಾವು ಕೃಷಿ ಇಲಾಖೆಯಲ್ಲೇ ಹೇಳ್ಬಿಡ್ತಾರೆ, ಪ್ರತಿ ಲೀಟ್ರಿಗೆ ಅಂದ್ರೆ ಒಂದು ಕೆಜಿಗೆ ಸುಮಾರು 100 ಲೀಟರ್ ದ್ರಾವಣ ಎಲ್ಲ ಮಿಕ್ಸ್ ಮಾಡಿ ಹೊಡಿತೀವಿ. ಸಾಮಾನ್ಯವಾಗಿ ಹೇಳುವಂತದ್ದು 200 ಲೀಟರ್ ಒಂದು ಡ್ರಮ್ಗೆ 2 ಕೆಜಿ ಸುಣ್ಣ ಮತ್ತು ಸ್ವಲ್ಪ ಲೀಟ್ರಿಗೆ 100 ಲೀಟರ್ ಆಯ್ತು ನೀರು, ಅಷ್ಟನ್ನ ಹಾಕಿ ದ್ರಾವಣ ಮಾಡಿ ಹೊಡೆಯುವ ಸಂದರ್ಭದಲ್ಲಿ ಅಡಿಕೆ ಗಿಡ ಹತ್ತೋರು ಮೇಲಕ್ಕೆ ಹತ್ತಿ ಹೊಡಿತಾರೆ. ಈಗ ಮರ ಹತ್ತುವರು ಸಿಗ್ತಾರ? ತುಂಬಾ ಕಡಿಮೆ ಆಗಿದ್ದಾರೆ ಈ ನಡುವೆ, ಈಗ ಎಲ್ಲ ಜಲ್ ಏನದು ದೋಟಿ ಬಂದಿದೆ. ಹೌದು, ಈ ದೋಟಿಯ ಉಪಯೋಗದ ಬಗ್ಗೆ ಹೇಳಿ, ಏನ್ ಅನುಕೂಲತೆ ಆಯ್ತು? ದೋಟಿಯಿಂದ ತುಂಬಾ ಅನುಕೂಲತೆ ಇದೆ ಸರ್, ಯಾಕಂದ್ರೆ ಅಡಿಕೆ ತೆಗೆಯುವಾಗಲೂ ಆಗ್ಲಿ ಅದಕ್ಕೆ ಔಷಧಿ ಹೊಡೆಯುವಾಗ್ಲಿ ಹೊಡೆಯುವಾಗ ತುಂಬಾ ಅನುಕೂಲಕರವಾಗ್ತದೆ, ಯಾಕಂದ್ರೆ ಒಂದೇ ದಿನದಲ್ಲಿ ಸರಿ ಸುಮಾರು 2 ಎಕರೆ ಜಾಗಕ್ಕೆ ಔಷಧಿ ಹೊಡಿಬಹುದು, ಮನುಷ್ಯನಿಂದ ಆದ್ರೆ ಕೇವಲ ಒಂದು 150 ಗಿಡಕ್ಕೆ ಹೊಡಿಬಹುದು ಅಷ್ಟೆ. ಇದರಿಂದ ತುಂಬಾ ನಮ್ಮ ಅಂದ್ರೆ ರೈತರ ಏನು ಲೇಬರ್ ಚಾರ್ಜಸ್ ಕಡಿಮೆ ಆಗ್ಬಿಡ್ತದೆ ಮತ್ತೆ ಕೆಲಸ ಮಾಡಿಸ್ಕೊಳ್ಳೋರಿಗೂ ಅನುಕೂಲವಾಗುತ್ತದೆ. ಬಾಡಿಗೆ ಆಧಾರದಲ್ಲಿ ಈಗ ಮದ್ದು ಬಿಡುವವರು ಬರ್ತಾರಾ ಹೇಗೆ? ಇಲ್ಲ, ಅವರು ಲೀಟರ್ ವೈಸ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಪರ್ ಲೀಟರ್ 15 ರೂಪೀಸ್ 18 ರೂಪೀಸ್ ತಗೋತಾರೆ. 200 ಲೀಟರ್ ಡ್ರಮ್ ಒಂದು ದಿನ ಸಿಂಪರಣೆ ಮಾಡಬೇಕು ಅಂದ್ರೆ ಎಷ್ಟು ಕೊಟ್ಟರೆ ಆಯ್ತು? ಹೌದು, ಪ್ರತಿ ಲೀಟರ್ಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ದ್ರಾವಣ ನೀವು ತಯಾರು ಮಾಡ್ಕೋಬೇಕು? ಹೌದು, ನಾವೇ ತಯಾರು ಮಾಡ್ಬೋದು, ಖಾಲಿ ಅವರು ಹೊಡೆದು ಕೊಡ್ತಾರೆ ಅಷ್ಟೇ, ಅವ್ರಿಗೆ ಏನು ಬೇರೆ ಖರ್ಚು ಏನಿಲ್ಲ, ಹತ್ತೋದು ಹೊಡೆಯೋದು ಅಥವಾ ಅವರೇ ತಗೊಂಡ್ ಬರ್ತಾರೆ. ಈಗ ತೋಟಿಯನ್ನು ಉಪಯೋಗಿಸಿಕೊಂಡು ಅಡಿಕೆ ಕೊಯ್ಲು ಕೂಡ ಮಾಡಿದಿರಾ? ಹೌದು ಸರ್, ಈ ವರ್ಷ ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡಿದ್ದು. ಈಗ ಸಾಂಪ್ರದಾಯಿಕ ಬಿದಿರಿನ ಕೊಕ್ಕೆಗೂ ಇದಕ್ಕೂ ಏನು ವ್ಯತ್ಯಾಸ? ಇದರಿಂದ ದೋಟಿ ಯೂಸ್ ಮಾಡುವುದರಿಂದ ಒಂದು ಏನಂದ್ರೆ ಸರ್, ನಮ್ಮ ಖರ್ಚು ಕಡಿಮೆ ಆಗ್ತದೆ, ಯಾವುದೇ ರಿಸ್ಕ್ ಇರುವುದಿಲ್ಲ, ಮರದ ಮೇಲೆ ಹತ್ತಿದ ಒಂದ್ ಬಗ್ಗೆ ನಮ್ಗೆ ಟೆನ್ಷನ್ ಇರುವುದಿಲ್ಲ. ಇಲ್ಲದ್ರೆ ಅಲ್ಲಿ ಮರ ಹತ್ತಿ ತೆಗೆಯುವಾಗ ನಾವು ಕೆಲಸ ಮಾಡಿಸ್ಕೊಳ್ಳೋರಿಗೂ ಸ್ವಲ್ಪ ಟೆನ್ಷನ್ ಇರ್ತದೆ, ಏನಾದ್ರೂ ಅವನಿಗೆ ಏನಾದ್ರೂ ಆದ್ರೆ ಹತ್ತಿ ತೆಗೆಯುವಾಗ ಅವೆಲ್ಲ ಟೆನ್ಷನ್ ಇರ್ತದೆ. ಇದರಿಂದ ಏನಿಲ್ಲ, ನೆಲದ ಮೇಲೆ ಇರ್ತದೆ, ಹೇಳಿದ್ರಾಯ್ತು, ಕೆಳಗ್ ಬೀಳ್ತದೆ, ಅದನ್ನ ಹಿಡ್ಕೊಂಡ್ರೆ ಕರೆಕ್ಟ್ ಕ್ಯಾಚ್ ಮಾಡ್ಕೋಬೇಕು. ವ್ಯವಸ್ಥೆ ಕೂಡ ಇದೆ, ಅದು ಕ್ಯಾಚ್ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಕೆಲಸ ಕಡಿಮೆ, ಇಲ್ಲಾಂದ್ರೆ ಎಲ್ಲ ಅಡಿಕೆ ಹಾಡೋಗ್ಬಿಡ್ತದೆ. ಅದರಿಂದ ನಾವು ಅದೇ ಸಮಯದಲ್ಲಿ ಕೆಂಪ್ ಅಡಿಕೆ ಆಗ್ಲಿ ಹಸಿ ಅಡಿಕೆಯನ್ನ ಸಪರೇಟ್ ಮಾಡ್ಕೋಬಹುದು ಬೇಗ ತೋಟದಲ್ಲೇ. ಟೈಮ್ ಹಿಡಿಯುವುದಿಲ್ಲ, ನಾಲ್ಕು ಮಂದಿ ಜೊತೆಗಿರ್ಬೇಕಾಗ್ತದೆ ತೆಗೆಯುವ ಸಂದರ್ಭದಲ್ಲಿ, ಪಟ ಪಟ ಆಗ್ಬಿಡುತ್ತೆ. ಅಂದ್ರೆ ಕೊಯ್ಯುವವರು ಒಬ್ರು ಇದ್ರೆ ಈ ಚೀಲ ಹಿಡ್ಕೊಳ್ಳುವವರು ನಾಲ್ಕು ಜನ ಬೇಕು. ಹೌದು, ನಾಲ್ಕು ಜನ ಬೇಡ, ಒಬ್ಬ ಚೀಲ ಹಿಡೀಲಿಕ್ ಬೇಕು, ಇಬ್ರು ಅದನ್ನ ಸಪ್ಲೈ ಮಾಡ್ಲಿಕ್ಕೆ ಬೇಕಾಗ್ತದೆ. ಮತ್ತೆ ಮನುಷ್ಯ ಹತ್ತಿ ತೆಗೆಯುವುದಾದ್ರೆ ಅದು ಜಲ್ಲಿಂದ ತೆಗೆಯುವಾಗ ತುಂಬಾ ಹಾಳು ಹೋಗ್ತದೆ, ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತದೆ, ಸೊ ದಿನ ವೇಸ್ಟ್ ಆಗ್ತದೆ. ಆಮೇಲೆ ದೋಟಿಯನ್ನು ಬಳಕೆ ಮಾಡುವಲ್ಲಿ ಏನಾದ್ರೂ ತರಬೇತಿ ಬೇಕಾಗ್ತದ? ಜನರಲ್ಲಿ ಬೇಕಂತೇನಿಲ್ಲ, ನಮ್ಮ ನೀವು ಕೂಡ ಪ್ರಯತ್ನ ಮಾಡಿ ನೋಡಿರ? ಮಾಡಿದೀನಿ ಸರ್, ಆದ್ರೆ ಅದು ನೆಕ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಬರ್ತದೆ, ಯಾಕಂದ್ರೆ ಮೇಲೆ ನೋಡ್ಬೇಕು, ದೂರಕ್ಕೆ ಅದು ಸೇಕ್ ಆಗ್ತದೆ, ತುಂಬಾ ತಿನ್ನಿ ಇರ್ತದೆ ಅದು ಮುಂದೆ ಹೋದಂಗೆ. ಈಗ 30 ಫೀಟ್ 40 ಫೀಟ್ ಅಂತ ಬರ್ತದಲ್ಲ, ಯಾವ್ದು ಅನುಕೂಲಕರ? ದೋಟಿನೇ ಅನುಕೂಲಕರ. ದೋಟಿಯಲ್ಲಿ 30 ಫೀಟ್ ಸ್ಟ್ರೆಚ್ ಮಾಡಬಹುದಲ್ಲ? ಸ್ಟ್ರೆಚ್ ನಮ್ಗೆ ಜಾಸ್ತಿ ಇದ್ದಷ್ಟು ಅನುಕೂಲಕರ, ಯಾಕಂದ್ರೆ ಹೈಟ್ ಕೆಲವೊಂದು ಮರ ಹೈಟ್ ಇರ್ತವೆ, ಆಟ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ 50-60 ಫೀಟ್ ಹೋದಾಗ ಅದು ಬ್ಯಾಲೆನ್ಸ್ ತಪ್ಪುದಿಲ್ವ? ತಪ್ಪುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ತುಂಬಾ ಕಷ್ಟ ಆಗ್ತದೆ ಅವಾಗ ಬ್ಯಾಲೆನ್ಸ್ ಮಾಡೋದು. ಹೌದು, ಅಷ್ಟು ಎನರ್ಜಿನೂ ಬೇಕು ಅದನ್ನ ಇಟ್ಕೊಳ್ಳಿಕ್ಕು. ಎಷ್ಟು ತೂಗ್ತದೆ ಅದು? ಅದು ಜಾಸ್ತಿ ತೂಗುದಿಲ್ಲ, ಒಂದು 5-7 ಕೆಜಿ 8 ಕೆಜಿ ಇರ್ತದೆ ಕಂಪ್ಲೀಟ್ ಇದು ದೋಟಿ, ಆದ್ರೆ ಅದು ಬ್ಯಾಲೆನ್ಸ್ ಮಾಡುದು ಕಷ್ಟ ಆಗ್ತದೆ ಮೇಲೆ ಹೋದಂಗೆ. ವಿಶೇಷವಾಗಿ ಎಲೆಕ್ಟ್ರಿಕ್ ವೈರ್ ಇದ್ರೆ ಬಹಳ ಕಷ್ಟ. ನಮಗೂ ಗೊತ್ತಿಲ್ಲ ಸರ್, ಎಲೆಕ್ಟ್ರಿಕ್ ವೈರ್ ಯಾವ್ದು ತೋಟದಲ್ಲಿ ನಮ್ದಿಲ್ಲ, ಹಾಗಾಗಿ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್, ಈಗ ಸ್ವಲ್ಪ ಮಿಶ್ರ ಬೆಳೆ ಬಗ್ಗೆ ಹೇಳಿ. ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಆಗ್ಬಹುದು ಅಥವಾ ಬಾಳೆ ಆಗ್ಬಹುದು, ಕೊಕ್ಕೋ ಆಗ್ಬಹುದು, ಇದನ್ನು ಕೂಡ ನೀವು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಈ ಬಗ್ಗೆ? ನಾವು ಬಾಳೆ ಅದು ತನ್ನಿಂತಾನೆ ಬರ್ತದೆ ತೋಟದಲ್ಲಿ, ನಾವು ಸ್ವಲ್ಪ ಗೊಬ್ಬರ ಮತ್ತೆ ನೀರನ್ನು ಪೂರೈಕೆ ಮಾಡಿದ್ರೆ ಬಾಳೆ ಬರ್ತದೆ. ಮತ್ತೆ ಅದರದ್ದು ಬೆಳೆಯೋ ಸಂದರ್ಭ 9 ತಿಂಗಳು ಹಿಡಿತದೆ ಅದು ಈಡ್ ಬರ್ಲಿಕ್ಕೆ. ನಾವು ಅದಕ್ಕೆ ಆರೈಕೆ ಜಾಸ್ತಿ ಮಾಡಿದ ಒಂದ್ ಬಾಳೆ ಸೈಡ್ ಬೆಳೆ ಆಗಿ ಬಂದ್ಬಿಡ್ತದೆ. ಕರಿಮೆಣಸು ಹಂಗೆ ಅಡಿಕೆಗೆ ಗೊಬ್ಬರ ಹಾಕಿದನ್ನೇ ಅದು ಯೂಸ್ ಮಾಡ್ಕೋತದೆ, ಜನವರಿ ತಿಂಗಳಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಆಗಿರ್ತದೆ. ತಕ್ಕಂಡ್ರೆ ಆಯ್ತು, ಖರ್ಚು ಕಮ್ಮಿ, ಈಡ್ ಜಾಸ್ತಿ ಇರ್ತದೆ ನಾವು ಗೊಬ್ಬರ ಕೊಟ್ಟಂಗೆ. ಮತ್ತೆ ನೀರು ಮುಖ್ಯ ಅದಕ್ಕೂ ಕೂಡ. ಮತ್ತೆ ಕೊಕ್ಕೋ ಆದ್ರೆ ಅದು ತನ್ನಿಂದಾನೆ ಬೆಳೆಯುವಂತದ್ದು, ಆದ್ರೆ ವರ್ಷದಲ್ಲಿ ಒಂದ್ 2-3 ಬೆಳೆ ಬರ್ತದ. ಅದು ನಿರ್ವಹಣೆಯನ್ನು ಕಷ್ಟ ಅನಿಸುವುದಿಲ್ಲ, ನಮ್ಮಲ್ಲಿ ನೀರು ಮತ್ತೆ ಗೊಬ್ಬರ ಎರಡು ಅನುಕೂಲಕರವಾಗಿದ್ರೆ. ಅದಿಲ್ಲ ಅಂದ್ರೆ ಸುಮ್ನೆ ಈ ಟೈಮಲ್ಲಿ ಬೇಸಿಗೆ ಸೀಸನ್ ಅಲ್ಲಿ ನೀರಿಲ್ಲ ಆಗಿದಾಗ ಇರುವಂತ ಗಿಡಗಳು ಸಾಯುವುದನ್ನು ಕಂಡು ರೈತನಿಗೆ ತುಂಬಾ ಕಷ್ಟ ಆಗುತ್ತದೆ. ಈಗ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿಗ, ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಎರಡನ್ನು ಕೂಡ ನೀರು ಹಾಕೊಂಡ್ರೆ ಅನುಕೂಲ ಅಂತ ಹೇಳಿದ್ರಿ. ಆ ಮಿತವಾಗಿ ನೀರು ಕಡಿಮೆ ಆದ್ರೆ ಏನಾಗ್ತದೆ, ನೀರು ತುಂಬಾ ಜಾಸ್ತಿ ಆದ್ರೆ ಏನಾಗ್ತದೆ? ಸರ್, ಸ್ಪ್ರಿಂಕ್ಲರ್ ಇದ್ರೆ ಕಳೆ ಜಾಸ್ತಿ ಬರ್ತದೆ, ನಾವು ಅನ್ವಾಂಟೆಡ್ ಏರಿಯಾದಲ್ಲಿ ಕೂಡ ಅದು ಸ್ಪ್ರೆಡ್ ಆಗುವುದರಿಂದ ಅಂದ್ರೆ ಮರಕ್ಕಷ್ಟೇ ಬೀಳುವುದಿಲ್ಲ, ಅದು ಇಡೀ ಏರಿಯಾನ ಕವರ್ ಮಾಡುವಾಗ ನೀರು ಸ್ವಲ್ಪ ಜಾಸ್ತಿ ಹೊರ ಹೋಗ್ತದೆ, ವೇಸ್ಟ್ ಆಗ್ತದೆ. ಜೊತೆಗೆ ಬಾಳೆ ಅಡಿಕೆ ಕಾಳುಮೆಣಸು ಎಲ್ಲ ಇದ್ದಾಗ ಎಲ್ಲ ಕಡೆಗೂ ಬೇರೆ ಇರ್ತದೆ, ಆವಾಗ ತೊಂದ್ರೆ ಇಲ್ಲ. ಅಂದ್ರೆ ನಾ ಹೇಳ್ತಾ ಇರೋದು ನಮ್ದಷ್ಟೇ ಬಿಟ್ಟು ಬೇರೆ ಇದಕ್ಕೆ ನೋಡಿದ್ರೆ ಅದು ವೇಸ್ಟಿಂಗ್ ಆಫ್ ವಾಟರ್ ಅಂತಾರೆ, ಇಲ್ಲದ್ರೆ ನಮ್ಮ ತೋಟಕ್ಕೆ ನೋಡಿದ್ರೆ ಅದು ಓಕೆ, ಯಾಕಂದ್ರೆ ನಮ್ದು 3 ಬೆಳೆ ಇರೋದ್ರಿಂದ ಅದು ಹಾಡು ಹೋಗೋದ್ರಿಂದ ನಮ್ಗೆ ಖರ್ಚು ಕಮ್ಮಿ ಆಗ್ತದೆ, ಆದ್ರೆ ನೀರು ಜಾಸ್ತಿ ಬೇಕಾಗ್ತದೆ. ಡ್ರಿಪ್ ಹಾಕಿದ್ರೆ ಅಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬಿಡ್ತದೆ ಪೈಪ್ ಲೈನ್ ಎಲ್ಲ. ಅಲ್ಲ, ಅದಕ್ಕೆ ಹಂದಿಗಳ ಕಾಟ ಬೇರೆ ಸಮಸ್ಯೆ ಬರ್ತದ? ಇಲ್ಲ ಸರ್, ಹಂದಿಗಳ ಕಾಟ ಅದಕ್ಕೆ ಬರುದಿಲ್ಲ, ಯಾವ್ದು ಇದು ಆದ್ರೆ ಇದು ಕಾಡಬೇಕು ಮತ್ತೆ ಇದು ಪೈಪ್ ಇಲ್ಲ ಪೈಪ್ ಡ್ಯಾಮೇಜ್ ಮಾಡುದಿಲ್ಲ ಹಂದಿ. ಸೋಗೆ ಬಿದ್ದು ಬೇರೆ ಸೋಗೆ ಬಿದ್ದು ಮುರಿಯುವಂತ ಚಾನ್ಸಸ್ ಇರ್ತದೆ ಇದು ಸ್ಪ್ರಿಂಕ್ಲರ್ ಹಾಕಿದಾಗ. ಡ್ರಿಪ್ಪಿಗಾದ್ರೆ ಏನು ಇರುದಿಲ್ಲ, ಅದೆಲ್ಲ ಏನು ಸಮಸ್ಯೆನೆ ಇರಲ್ಲ. ಅಲ್ಲಿ ನೆಲಕ್ಕೆ ಹಾಕಿದ್ರೆ ಆಯ್ತು, ಅದು ಬೀಳ್ತಾ ಇರತ್ತದೆ. ಒಂದು ವಾರದಲ್ಲಿ 2 ಬಾರಿ ಚೆಕ್ ಮಾಡ್ಬೇಕು ಪ್ರತಿ ಗಿಡಕ್ಕೆ ಹೋಗಿ ನೀರ್ ಬೀಳ್ತಾ ಇದೆಯೋ ಇಲ್ಲ, ಇಲ್ಲಾದ್ರೆ ಕಸ ಬಂದು ಮತ್ತೆ ಇರುವೆ ಬಂದು ಆ ತೂತಿಗೆ ಬ್ಲಾಕ್ ಮಾಡಿರ್ತವೆ, ಅದನ್ನ ಚೆಕ್ ಮಾಡ್ತಾ ಇರಬೇಕಾಗುತ್ತದೆ. ಆಮೇಲೆ ನೀರಿಗೆ ಫಿಲ್ಟರ್ ಏನಾದ್ರು ಹಾಕ್ಬೇಕಾಗ್ತದೆ ಈಗ ಬೋರ್ವೆಲ್ ಇಂದ ಅಥವಾ ಕೆರೆಯಿಂದ ಬಿಡುದಿದ್ರೆ? ಬೋರ್ವೆಲ್ ಇಂದ ಅಂದ್ರೆ ಬೇಕಾಗ್ತದೆ, ಫಿಲ್ಟರ್ ಇದ್ರೆ ನಾವು ಪ್ರತಿ ಗಿಡಕ್ಕೆ ಹೋಗಿ ತಿರುಗುವಂತ ಕಷ್ಟ ಹೋಗ್ತದೆ, ಅಂದ್ರೆ ಇರುವುದಿಲ್ಲ ನೀಡ ಇರುವುದಿಲ್ಲ, ನಾವು ಖಾಲಿ ನೀರ್ ಬಿಟ್ರೆ ಆಯ್ತು ಅದು ಕರೆಕ್ಟ್ ಆಗಿ ಆ ಜಾಗಕ್ಕೆ ಹೋಗ್ತದೆ, ಸಪ್ಲೈ ಆಗ್ತದೆ. ಆದ್ರೆ ಅದು ಕೂಡ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಫಿಲ್ಟರ್ ಹಾಕಿದೀನಿ ಅಂತ ಹೇಳಿ ಕುತ್ಕೊಂಡ್ರೆ ಫಿಲ್ಟರ್ ತುಂಬಿದ್ ಗೊತ್ತೇ ಆಗುದಿಲ್ಲ. ನಾವು ಪ್ರತಿದಿನ ಚೆಕ್ ಮಾಡಿದ್ರೆ ಅಡ್ಡಿಲ್ಲ. ಕೊಕ್ಕೋ ಕೃಷಿಯ ಬಗ್ಗೆ ಹೇಳಿ. ಕೊಕ್ಕೋ ಕೃಷಿ ಈ ವರ್ಷ ಅಂತೂ ಒಳ್ಳೆಯ ಬೇಡಿಕೆ ಇದೆ, ಬೆಲೆಯೂ ಕೂಡ ಇದೆ ಈ ವರ್ಷ. ಕೊಕ್ಕೋ ಹಾಗೆ ಅಷ್ಟೊಂದು ಬೇಡಿಕೆ ಅನ್ನೋದಕ್ಕಿಂತ ಸರ್ ನಮಗೂ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಏನು ನಮ್ ತಂದೆಯವ್ರು ನೆಟ್ಟಿದ್ದನ್ನ ನಾನು ಹಾರ್ವೆಸ್ಟಿಂಗ್ ಮಾಡ್ತೀನಿ, ಮಾರ್ಕೆಟಿಗೆ ಕೊಡ್ತಾ ಇದ್ದೀನಿ. ಕಳೆದ ವರ್ಷ 50-60 ರೂಪಾಯಿ ಇದ್ದಿದ್ದು ಈ ವರ್ಷ 150 ರೂಪಾಯಿ. ಹೌದೌದು ಸರ್, ಆಗದೆ ಅದ್ರೊಳಗೆ ಏನ್ ಹೇಳ್ಬೇಕಂದ್ರೆ ಸರ್ ಅದ್ರೊಳಗೆ ನಮಗೆ ಯಾವುದೇ ಖರ್ಚಿಲ್ಲ. ಗಿಡ ತಂದಿಂತಾನೆ ಬರ್ತದೆ, ಕೊಯ್ಕೊಂಡ್ರಾಯ್ತು, ಅದನ್ನ ಕಟ್ ಮಾಡಿ ಅದರದ್ದು ಒಳಗೆ ಇರುವ ಸೀಡ್ಸ್ ನ ಕ್ಲೀನ್ ಮಾಡಿ ಮಾರ್ಕೆಟ್ ತಗೊಂಡ್ ಹೋದ್ರೆ ಆಯ್ತು. ಹಸಿಯನ್ನೇ ಮಾರಾಟ ಮಾಡ್ತೀರಿ? ಹಸಿನೇ ಹಸಿ. ಎಲ್ಲಿ ಮಾರಾಟ ಮಾಡ್ತೀರಿ? ಎಲ್ಲೋ ಕಲರ್ ಆಗಿದೆ, ಅದು ರೈಪ್ ಆಗಿರ್ತದೆ. ಅದನ್ನ ಇಲ್ಲಿ ಮಾರಾಟ ಯಲ್ಲಾಪುರ ಕದಂಬ ಸೊಸೈಟಿ ಅವ್ರು ತಗೋತಾರೆ, ಬೇರೆಯವ್ರು ಯಾರು ತಗೊಳ್ಳಲ್ಲ. ಆದ್ರೆ ಏನು ರೈತನಿಗೆ ಯಾವ್ದೇ ಖರ್ಚಿಲ್ಲ. ಒಂದು ಇನ್ನೊಂದು ಲಾಭ ಏನಂದ್ರೆ ಅದರದ್ದು ಎಲೆ ತುಂಬಾ ಉದುರಿ ನಾವು ಹೊರಗಡೆಯಿಂದ ತೆರಕು ತರುವಂತ ಅಗತ್ಯತೆ ಇರುವುದಿಲ್ಲ. ಅದು ತನ್ನಿಂತಾನೆ ಬಿದ್ದಿದ್ದೆ ಆ ಜಾಗಕ್ಕೆ ಸಾಕಾಗ್ಬಿಡ್ತದೆ. ಬೇರೆ ಹುಲ್ಲು ಕೂಡ ಹುಟ್ಟುದಿಲ್ಲ, ಬರುವುದಿಲ್ಲ, ಯಾವುದೇ ಕಲೆ ಜಾಸ್ತಿ ಇರುವುದಿಲ್ಲ. ಈಗ ಮಳೆಗಾಲದಲ್ಲಿ ಈ ಕೋಡು ಕೊಳತು ಹೋಗುವಂತ ಅಂದ್ರೆ ಕಪ್ಪು ಆಗಿ ಕೊಳತು ಹೋಗುವಂತದ್ದಾಗ್ಬೋದು ಅಥವಾ ಅಳಿಲು ಮತ್ತೆ ಇಂಥದ್ರ ಸಮಸ್ಯೆಯಲ್ಲಿ ಬರೋದಿಲ್ಲ? ಬರ್ತದೆ ಸರ್, ಅದು ಕಬ್ಬೆಕ್ಕು ಮತ್ತೆ ಅಳಿಲು ತುಂಬಾ ತಿಂತವೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂಥರ ಚಾಲೆಂಜಸ್, ನಮ್ ಕಡೆ ಅಂತೂ ಸಾಧ್ಯ ಆಗಿಲ್ಲ ಇನ್ನು. ಆದ್ರೆ ಮಾಡ್ಕೊಂಡ್ರೆ ತುಂಬಾ ಲಾಭ. ಸ್ವಲ್ಪ ಕೈ ಹಣ್ಣಾಗುವ ಸಂದರ್ಭದಲ್ಲಿ ಕೊಯ್ಲು ಮಾಡಿ ಉಳಿಸ್ಕೋಬಹುದು ಸರ್. ಆಮೇಲೆ ಈಗ ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಈಗ ಬೇರೆ ಬೇರೆ ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು ಅಥವಾ ಕರಿಮೆಣಸು ಆಗ್ಬೋದು, ಮಾರಾಟ ಎಲ್ಲ ಹೇಗೆ ವ್ಯವಸ್ಥೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರ್ತದೆ ಅದನ್ನೇ ನಾವು ತಕ್ಷಣಕ್ಕೆ ಮಾರಾಟ ಮಾಡ್ತಿರೋ ಅಥವಾ ಒಂದಷ್ಟು ಸಮಯ ಇಟ್ಟುಕೊಂಡು ನಂತರ ಮಾರಾಟ ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಕೆಲವೊಮ್ಮೆ ಅಪ್ ಅಂಡ್ ಡೌನ್ಸ್ ರೇಟ್ ಅಲ್ಲಿ ಇರ್ತದೆ. ನಮಗೆ ರೇಟ್ ಜಾಸ್ತಿ ಇದ್ದಾಗ ಹೋಗಿ ಮಾರಿದ್ರೆ ನಮ್ಗೆ ಸ್ವಲ್ಪ ಲಾಭ ಸಿಗ್ತದೆ. ಆದ್ರೆ ಕೆಲವೊಮ್ಮೆ ನಮ್ಗೆ ರೈತರಿಗೆ ಏನಾಗ್ತದೆ ಅಂದ್ರೆ ನಾವು ಸೊಸೈಟಿಯಿಂದ ಸಾಲ ಆಗಿಲ್ಲ ತಗೊಂಡಿರ್ತೀವಿ ಕೃಷಿಗೋಸ್ಕರ ತಗೊಂಡಿದ್ದಕ್ಕೆ ಏನಾಗ್ತದೆ ಅಂದ್ರೆ ನಾವು ಮಾರ್ಚ್ ಎಂಡ್ ಆಗುವಾಗ ರೇಟ್ ಡೌನ್ ಇರ್ತದೆ, ಆದ್ರೂ ನಮ್ಮ ಬೆಳೆಯನ್ನ ನಾವು ಮಾರ್ಬೇಕಾಗ್ತದೆ. ಈಗ ಸಂಸ್ಕರಣೆ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಉಂಟಾ? ಸಂಸ್ಕರಣೆ ಮಾಡ್ಲಿಕ್ಕೆ ನಾವು APMC ಅಲ್ಲಿ ಎರಡಲ್ಲಿ ಸಂಸ್ಕರಣೆ ಮಾಡ್ಬಿಡ್ತೀವಿ ಸರ್. ಕರಿಮೆಣಸು ಆಗ್ಲಿ ಅದನ್ನಾಗ್ಲಿ ಇಟ್ಕೋಬಹುದು, ಒಳ್ಳೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಗಾಳಿ ಹೋಗದೆ ಇದ್ದಂಗೆ ತಡೆದು ಇಟ್ಕೋಬಿಡ್ಬಹುದು. ಆದ್ರೆ ನಮ್ ಕಡೆ ಸಾಧ್ಯನೇ ಇಲ್ಲ ಅದು ಇಟ್ಕೊಳ್ಳೋಷ್ಟು ಎರಡೆರಡು ವರ್ಷ. ಯಾಕಂದ್ರೆ ನಮ್ಗೆ ಆರ್ಥಿಕತೆ ಬೇಡಿಕೆ ಇರ್ತದೆ ನೀಡಿರುವುದರಿಂದ ಹಣದ್ದು, ಅದು ಖರ್ಚಾಗಿ ಹೋಗ್ತದೆ. ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಯುವಕರು ಕೃಷಿಗೆ ಬರಬೇಕು ಅಂತ ನಿರೀಕ್ಷೆ ಇರ್ತದೆ ಆದ್ರೆ ಬರುವುದಿಲ್ಲ, ಯುವಕರು ಕೃಷಿಗೆ ಬರುವ ಹಾಗೆ ಹೇಗೆ ಮಾಡಬಹುದು ಅಂತ? ಇದಕ್ಕೆ ನಾವು ಏನ್ ಹೇಳ್ಬೇಕು, ನನ್ನ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಸರ್, ನಾವು ರೈತರು ಬೆಳೆಸಿದಂತ ಬೆಳೆಗೆ ರೇಟ್ ಸ್ವಲ್ಪ ಕಡಿಮೆನೆ ಇರ್ತದೆ. ನಾವು ಇಲ್ಲಿಂದ ಮಾರ್ಕೆಟಿಗೆ ತಗೊಂಡು ಹೋದ್ರು ಕೂಡ ಅಲ್ಲಿ ರೇಟ್ ಸಿಗೋದು ಕಡಿಮೆ, ಆದ್ರೆ ಮಧ್ಯವರ್ತಿಗಳು ಅದನ್ನ ಲಾಭ ಪಡ್ಕೋತಾರೆ. ಸೊ ನಮ್ಮ ಯುವಕರಿಗೆ ಏನಾಗದೆ ಅಂದ್ರೆ ಹಣ ಜಾಸ್ತಿ ಬರಬೇಕು, ಬೇರೆ ಜಾಬ್ಗೆ ಹೋದ್ರೆ ಹಣ ಜಾಸ್ತಿ ಬರ್ತದೆ ಇದಕ್ಕಿಂತ. ಆದ್ರೆ ಇಲ್ಲಿ ಅಷ್ಟೊಂದು ಬರುವುದಿಲ್ಲ, ಬಂದ್ರು ಕೂಡ ಅದು ಅಲ್ಲಿ ಇಲ್ಲಿ ಹಂಚೋಗ್ತದೆ ಲೇಬರ್ ವರ್ಕ್ ಅದು ಇದು ಅನ್ಕೊಂಡು. ಸೊ ಅಲ್ಟಿಮೇಟ್ಲಿ ಕೈಯಲ್ಲಿ ಸಿಗೋದು ಕಡಿಮೆ ಆಗ್ಬಿಡ್ತದೆ. ನಮಗೆ ಅಡಿಕೆ ರೇಟ್ ಜಾಸ್ತಿ ಇದೆ ಅಥವಾ ಯಾವುದೋ ರೇಟ್ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಅಲ್ಲಿ ನಾವು ಕೇಳ್ತೀವಿ, ಆದ್ರೆ ರೈತರಿಗೆ ಅದರ ಪೋಷನ್ ಸಿಗುವುದು ಎಲ್ಲ ಖರ್ಚು ವೆಚ್ಚ ತೆಗೆದಾಗ ಕಡಿಮೆನೆ ಇರ್ತದೆ. ಏನು ಅತಿಯಾಗಿದ್ದವರಿಗೆ ತೊಂದರೆ ಇಲ್ಲ, ಅದು ಲಿಮಿಟೆಡ್ ಇರೋರಿಗೆ ಸ್ವಲ್ಪ ಕಷ್ಟನೇ. ಬಹುಶಃ ಖುಷಿಯನ್ನ ಸಂಖ್ಯೆಯಲ್ಲಿ ಎಣಿಸಬಾರದು. ಎಣಿಸಬಾರದು ಸರ್. ಬಹಳ ಸಂತೋಷ. ಸಂತೋಷ್ ಲಾರೆನ್ಸ್ ಸಿದ್ದಿಯವರೇ, ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ರಿ, ಜೊತೆಗೆ ಯುವಕರಾಗಿದ್ದುಕೊಂಡು ಬೇರೆ ಉದ್ಯೋಗದ ಬದಲಿಗೆ ನೀವು ಕೃಷಿಯನ್ನ ಪ್ರೋತ್ಸಾಹಿಸ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೆಳಗರೆ ಇದುವರೆಗೆ ಮಿಶ್ರ ಕೃಷಿ ಕುರಿತು ಸಂತೋಷ್ ಲಾರೆನ್ಸ್ ಸಿದ್ದಿ ಕೊಡ್ಸೆ ಯಲ್ಲಾಪುರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಕೆಳಗರೆ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ ಅರಗು ಕೃಷಿ. ಅರಗು ಇದೊಂದು ಜೇನುಮೇಣದಂತೆ ಒಂದು ಕೀಟಜನ್ಯ ವಸ್ತು. ಇದು ಅರಗಿನ ಕೀಟದಿಂದ ವೃದ್ಧಿಯಾದಂತಹ ರಾಳ. ಇದು ಕೆಂಪು ಬಣ್ಣ ಹೊಂದಿರುತ್ತೆ. ಈ ರಾಳವು ಅರಗು ಕೀಟ ಅವಲಂಬಿಸಿರುವ ಮರಗಿಡಗಳಿಂದ ರೆಂಬೆ ಕೊಂಬೆಗಳ ಮೇಲೆ ಮೆತ್ತಿಕೊಂಡಿರುತ್ತೆ. ಈ ಅರಗನ್ನು ಕ್ರೋಢೀಕರಿಸಿ ಸಂಸ್ಕರಿಸಿದ ನಂತರ ಈ ತಯಾರಾದ ರಾಳವನ್ನ ಹಲವಾರು ರೂಪದಲ್ಲಿ ಬಹಳಷ್ಟು ಕೈಗಾರಿಕೆಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಇಂತಹ ಉಪಯುಕ್ತ ಕೀಟ ಕೆಲವು ಜಾತಿಯ ಅರಣ್ಯ ವೃಕ್ಷಗಳ ಮೇಲೆ ಸಹಜವಾಗಿ ಬೆಳೆಯುತ್ತೆ. ಇವುಗಳಲ್ಲಿ ಮುಖ್ಯವಾದವು ಕುಸುಮ, ಮುತ್ತುಗ, ಬಾರೆ, ಮಳೆಮರ ಇತ್ಯಾದಿ ಮರಗಳು. ಇಂತಹ ವೃಕ್ಷಗಳ ಮೇಲೆ ಅರಗು ಕೃಷಿ ಕೈಗೊಳ್ಳಲು ಹಲವಾರು ಅಡೆತಡೆಗಳು ಕೂಡ ಇವೆ. ಅವೇನೆಂದರೆ, ಈ ವೃಕ್ಷಗಳನ್ನು ಏರಲು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಮರ ಏರಿಯೇ ಮಾಡಬೇಕಾಗತ್ತೆ. ಟೊಂಗೆಗಳನ್ನ ಕಡಿದು ಹೊಸ ಚಿಗುರು ಬರುವಂತೆ ಮಾಡೋದು, ಬ್ರೂಡ್ಲ್ಯಾಕ್ ಅಂದರೆ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಕಟ್ಟಲು, ಸಿಂಪಡಣೆ ಹಾಗೂ ಕಟಾವು ಮಾಡಲು ಮರಗಳನ್ನ ಏರಿಯೇ ಮಾಡಬೇಕಾಗತ್ತೆ. ಹಾಗಾಗಿ ಇದು ಮರ ಏರಲು ಬರದಂತಹ ರೈತರಿಗೆ, ಮಹಿಳೆಯರಿಗೆ ಸ್ವಲ್ಪ ಕಷ್ಟ. ಇನ್ನು ವ್ಯವಸ್ಥಿತವಾಗಿ ಕುಸುಮ ಅಥವಾ ಬಾರೆ ಪ್ಲಾಂಟೇಷನ್ ಅನ್ನು ಮಾಡಲು ಹಲವಾರು ವರ್ಷಗಳೇ ಬೇಕಾಗತ್ತೆ. ಇನ್ನು ಒಂದು ಸಲ ಅರಗು ಕೃಷಿ ಕೈಗೊಂಡು ಟೊಂಗೆಗಳು ಕಟಾವಾದ ಮೇಲೆ ಮತ್ತೆ ಹೊಸ ಚಿಗುರು ಬರಲು 12-18 ತಿಂಗಳುಗಳವರೆಗೆ ಕಾಯಬೇಕಾಗತ್ತೆ. ಈ ಎಲ್ಲ ಕಾರಣಗಳಿಂದ ICAR ರಾಷ್ಟ್ರೀಯ ದ್ವಿತೀಯ ಕೃಷಿ ಸಂಸ್ಥೆ, ಭಾರತೀಯ ನೈಸರ್ಗಿಕ ರಾಳ ಮತ್ತು ಅಂಟು ಸಂಸ್ಥೆ ಅರಗಿನ ಕೃಷಿ ಕೈಗೊಳ್ಳಲು ಸೂಕ್ತವಾದ ಪೊದೆಯಾಕಾರದ ಗಿಡವನ್ನ ಪರಿಚಯಿಸಿದ್ದಾರೆ. ಅದುವೇ ಫ್ಲೆಮಿಂಜಿಯಾ ಸೆಮಿಯಲಾಟಾ. ಇದು ದ್ವಿದಳ ಸಸ್ಯವಾಗಿದ್ದು ಬಹುಬೇಗನೆ ಬೆಳೆಯುವ ಗುಣವನ್ನು ಹೊಂದಿದೆ. ಫ್ಲೆಮಿಂಜಿಯಾ ಗಿಡವು ನೇಪಾಳ ಮೂಲದ್ದಾಗಿದ್ದು ಭಾರತ ಮತ್ತು ಭೂತಾನ್ ದೇಶಗಳಲ್ಲಿ ಕಂಡುಬರುತ್ತೆ. ಈ ಸಸ್ಯದ ಪ್ಲಾಂಟೇಷನ್ ಅಥವಾ ತೋಟವನ್ನು 1 ವರ್ಷದಲ್ಲಿ ಬೆಳೆಸಬಹುದು. ಅರಗು ಕೃಷಿಯನ್ನ 2ನೇ ವರ್ಷದಿಂದ ಪ್ರಾರಂಭ ಮಾಡಬಹುದು. ನೆಲದ ಮೇಲಿದ್ದುಕೊಂಡೇ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಹುದು. ಆಸಕ್ತ ಮಹಿಳೆಯರು ಈ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬಹುದು. ಇದು ದ್ವಿದಳ ಸಸ್ಯವಾಗಿದ್ದರಿಂದ ವಾತಾವರಣದ ಸಾರಜನಕವನ್ನ ಸ್ಥಿರೀಕರಿಸಿ ಮಣ್ಣಿನ ಗುಣಧರ್ಮವನ್ನ ಉತ್ತಮಗೊಳಿಸುತ್ತೆ. ಕಟಾವಾದ 6 ತಿಂಗಳಿನಲ್ಲಿ ಮತ್ತೆ ಅರಗು ಕೃಷಿ ಕೈಗೊಳ್ಳಬಹುದು. ಒಂದು ಸಲ ಫ್ಲೆಮಿಂಜಿಯಾ ಪ್ಲಾಂಟೇಷನ್ ಮಾಡಿದರೆ ಸುಮಾರು 10-12 ವರ್ಷಗಳವರೆಗೆ ಈ ಕೃಷಿಯನ್ನ ಮಾಡಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಫ್ಲೆಮಿಂಜಿಯಾ ಸೆಮಿ ಅಲಾಟಾ ಎನ್ನುವ ಈ ಒಂದು ಕೃಷಿ ಬಹಳ ಅನುಕೂಲತೆಯನ್ನ ಹೊಂದಿದೆ. ಈ ಫ್ಲೆಮಿಂಜಿಯಾ ಸೆಮಿ ಅಲಾಟಾ ಸಸ್ಯವನ್ನ ಸಸಿಮಡಿಗಳಲ್ಲಿ ಬೆಳೆಸಬಹುದು. ಸಸಿಮಡಿಯು ನೀರಿನ ವ್ಯವಸ್ಥೆ ಹತ್ತಿರವಿರುವ ಸ್ಥಳದಲ್ಲಿರಬೇಕಾಗತ್ತೆ ಮತ್ತು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣನ್ನ ಹೊಂದಿರಬೇಕು. 9 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲದ ಏರು ಮಡಿಗಳನ್ನ ಮಾಡಬೇಕು. ಪ್ರತಿ ಮಡಿಗೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕು. ಬೀಜಗಳನ್ನ 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿತ್ತಬೇಕು. ಮಳೆಯಾಗುವವರೆಗೆ ನಿಯಮಿತವಾಗಿ ನೀರನ್ನ ಹಾಯಿಸ್ತಾ ಇರಬೇಕು. ಅದೇ ರೀತಿಯಾಗಿ ಕಳೆ ನಿರ್ವಹಣೆ ಕೂಡ ಮಾಡ್ತಾ ಇರಬೇಕು. ಸಸಿಗಳು ಶಿಲೀಂಧ್ರ ರೋಗಕ್ಕೆ ತುತ್ತಾಗೋದನ್ನ ತಡೆಗಟ್ಟೋದಿಕ್ಕೆ ಕಾರ್ಬನ್ ಡೈಜಿಯಂ ಶಿಲೀಂಧ್ರ ನಾಶಕವನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15-20 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಹೆಚ್ಚಾದ ಸಸಿಗಳನ್ನ ಕಿತ್ತು ಸಸಿಯಿಂದ ಸಸಿಗೆ 8-10 ಸೆಂಟಿಮೀಟರ್ ಅಂತರವನ್ನ ಕಾಪಾಡಿಕೊಳ್ಳಬೇಕು. ಈ ಎಲ್ಲ ಕ್ರಮಗಳನ್ನ ಕೈಗೊಂಡಲ್ಲಿ 1 ಏರುಮಡಿಯಿಂದ ಸುಮಾರು 700-900 ಸಸಿಗಳನ್ನ ಬೆಳೆಸಬಹುದು. 1 ಹೆಕ್ಟೇರ್ ಪ್ಲಾಂಟೇಷನ್ಗೆ ಇಂತಹ 12 ಮಡಿಗಳು ಬೇಕಾಗುತ್ತೆ. ಫ್ಲೆಮಿಂಜಿಯಾ ಸಸಿಗಳನ್ನ 25x15 ಸೆಂಟಿಮೀಟರ್ ಅಳತೆಯ ಫಾಲೆತಿನ್ ಚೀಲಗಳಲ್ಲಿಯೂ ಕೂಡ ಬೆಳೆಸಬಹುದು. ಇದಕ್ಕೆ 2:1:1 ಪ್ರಮಾಣದಲ್ಲಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನ ತುಂಬಬೇಕು. ಪಾಲಿಥಿನ್ ಚೀಲದ ಕೆಳಗೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಹೆಚ್ಚಾದ ನೀರು ಬಸಿದು ಹೋಗುವಂತೆ ಮಾಡಬೇಕು. 2-3 ಬೀಜಗಳನ್ನ 2 ಸೆಂಟಿಮೀಟರ್ ಆಳದಲ್ಲಿ ಬಿತ್ತಬೇಕು. 1 ತಿಂಗಳ ನಂತರ ಆರೋಗ್ಯಯುತವಾದ ಒಂದು ಸಸಿಯನ್ನ ಬಿಟ್ಟು ಉಳಿದೆರಡನ್ನ ಕಿತ್ತು ತೆಗಿಬೇಕು. ಸಸಿ ಮಡಿಗಳಲ್ಲಿ ಬೆಳೆಸಿದ ಸಸಿಗಳಿಗಿಂತ ಪಾಲಿಥಿನ್ ಚೀಲದಲ್ಲಿ ಬೆಳೆಸಿದ ಸಸಿಗಳು ಹೆಚ್ಚು ಆರೋಗ್ಯಯುತವಾಗಿರುವುದಲ್ಲದೆ ಒಂದು ಸ್ಥಳದಿಂದ ಮತ್ತೊಂದೆಡೆ ಸಾಗಿಸಲು ಅನುಕೂಲಕರವೂ ಆಗಿರುತ್ತೆ. ಹೀಗೆ ಬೆಳೆದಂತಹ ಸಸಿಗಳನ್ನು ನಾಟಿ ಮಾಡಬೇಕಾದ ಭೂಮಿಯನ್ನ 1 ಸಲ ಆಳವಾಗಿ ಉಳುಮೆ ಮಾಡಿ 2 ಸಲ ಹರಗಬೇಕು. ಇಲ್ಲಿ ಗುಂಡಿಗಳನ್ನ ತೆಗೆಯುವಾಗ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ 1 ಮೀಟರ್ ಅಂತರವಿರಬೇಕು. ಮೇಲ್ಪದರ ಹಾಗೂ ಕೆಳಪದರದ ಮಣ್ಣನ್ನ ಬೇರೆ ಬೇರೆಯಾಗಿ ತೆಗೆದಿಡಬೇಕು. ಗುಂಡಿಯ ಮೇಲ್ಪದರದ ಮಣ್ಣನ್ನ ಕೆಳಗೆ ಮತ್ತು ಕೆಳಪದರದ ಮಣ್ಣನ್ನ ಕೊಟ್ಟಿಗೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ನಾಟಿ ಮಾಡುವ 25-30 ದಿನಗಳ ಮುಂಚೆ ತುಂಬಬೇಕು. ಸಸಿಗಳ ನಾಟಿಯನ್ನ ಮುಂಗಾರು ಮಳೆಯೊಂದಿಗೆ ಪ್ರಾರಂಭಿಸಬೇಕು. ಆರೋಗ್ಯಯುತವಾದ ಸಸಿಗಳನ್ನ ಮಣ್ಣಿನೊಂದಿಗೆ ಸಸಿ ಮಡಿಯಿಂದ ತಂದು ಮೊದಲೇ ತಯಾರಿಸಿದ ಗುಂಡಿಗಳಲ್ಲಿ ನೆಡಬೇಕು. ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನ ನಾಟಿ ಮಾಡುವಾಗ ಪ್ಲಾಸ್ಟಿಕ್ ಚೀಲಗಳನ್ನ ತೆಗೆದು ನೆಡಬೇಕು. ನಾಟಿ ಪ್ರದೇಶ ಜೌಗು ಮುಕ್ತವಾಗಿರಬೇಕು. ಜೋಡಿ ಸಾಲು ಪದ್ಧತಿಯಲ್ಲಿ ಹೆಕ್ಟೇರಿಗೆ 8,000 ಸಸಿಗಳನ್ನ ನಾಟಿ ಮಾಡಬಹುದು. ಈ ಪದ್ಧತಿಯಲ್ಲಿ ಜೋಡಿ ಸಾಲುಗಳ ಮಧ್ಯದ 2 ಮೀಟರ್ ಅಂತರದಲ್ಲಿ ತರಕಾರಿಗಳಾದ ಶುಂಠಿ, ಬೆಂಡೆ, ಟೊಮೆಟೊ ಅಥವಾ ಹಾಗಲಕಾಯಿಯನ್ನ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇದರಿಂದಲೂ ಕೂಡ ಹೆಚ್ಚುವರಿ ಆದಾಯವನ್ನ ಗಳಿಸಬಹುದು. ಫ್ಲೆಮಿಂಗಿಯಾ ಸೆಮಿ ಅಲಾಟಾ ಪ್ಲಾಂಟೇಷನ್ ಮಾಡಿದ ಒಂದು ವರ್ಷದೊಳಗೆ ಅರಗಿನ ಕೃಷಿಯನ್ನ ಕೈಗೊಳ್ಳಬಹುದು. ಇದಕ್ಕಾಗಿ ಗಿಡವು ಸುಮಾರು 4-5 feet ಎತ್ತರ ಬೆಳೆದಿರಬೇಕು. 3 ಟೊಂಗಿಗಳನ್ನ ಹೊಂದಿರಬೇಕು. ಪ್ರತಿ ಗಿಡಕ್ಕೆ ಸುಮಾರು 20-25 grams ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಗಿಡಗಳ ಬುಡಕ್ಕೆ ಸುತ್ತಳೆಯಿಂದ ಕಟ್ಟಬೇಕು. ತದನಂತರ ಮುಂದಿನ ವರ್ಷಗಳಲ್ಲಿ ಕಟ್ಟುವ ಅರಗಿನ ಕಡ್ಡಿಯ ಪ್ರಮಾಣವನ್ನ 40-50 grams ಪ್ರತಿ ಗಿಡಕ್ಕೆ ಹೆಚ್ಚಿಸಬಹುದು. ಪ್ರತಿ ಟೊಂಗೆಯ ಮೇಲೆ 30-45 centimeters ಉದ್ದದಷ್ಟಾದರೂ ಅರಗಿನ ಕೀಟಗಳು ಅರಗಿನ ಕಡ್ಡಿಯಿಂದ ಹೊರಬಂದು ಕುಳಿತುಕೊಳ್ಳುವಂತಿರಬೇಕು. ಸಂತತಿಯುಳ್ಳ ಅರಗನ್ನ ಕಟ್ಟುವ ಮೊದಲು ಇಂಡಾಕ್ಸಕಾರ್ಬಾ ಅಥವಾ ಪಿಫ್ರೋನಿಲ್ ಅಥವಾ ಸ್ಟೈನೋಸೈಡ್ ಅಥವಾ ಇಥೋಫೆನ್ ಫ್ರಾಕ್ಸ್ ಕೀಟನಾಶಕದಲ್ಲಿ 10-15 minutes ಉಪಚರಿಸುವುದರಿಂದ ಪತಂಗ ಜಾತಿಗೆ ಸೇರಿದ ಪರಭಕ್ಷಕ ಕೀಟಗಳು ಹಾಗೂ ಪರತಂತ್ರ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಬೇಸಿಗೆ ಹಂಗಾಮಿನಲ್ಲಿ ಅರಗಿನ ಕಡ್ಡಿಯನ್ನ ಕಟ್ಟಿದಾಗ ಮರಿಹುಳುಗಳು ಸುಮಾರು 20-25 days ಸಂತತಿಯುಳ್ಳ ಅರಗಿನ ಕಡ್ಡಿಯಿಂದ ಹೊರಬರುತ್ತೆ. ಮತ್ತೆ ಅರಗನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಿಕೊಳ್ಬೇಕು. ಇದರಿಂದ ಶತ್ರು ಕೀಟಗಳ ಹಾವಳಿಯನ್ನ ತಪ್ಪಿಸಬಹುದು. ಫ್ಲೆಮಿಂಜಿಯಾ ಸಸ್ಯಕ್ಕೆ ತೇವಾಂಶದ ಕೊರತೆಯಾಗದಂತೆ ನಿಯಮಿತವಾಗಿ ನೀರನ್ನ ಹಾಯಿಸ್ತಾ ಇರಬೇಕು. ಮಳೆಗಾಲದಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಬಾರದು. ಈ ಹಂಗಾಮಿನಲ್ಲಿ ಫ್ಲೆಮಿಂಜಿಯಾದ ಎಲೆಗಳು ಅರಗಿನ ಮರಿ ಹುಳುಗಳು ನೀರಿಗೆ ತೊಳೆದುಕೊಂಡು ಹೋಗುವುದನ್ನು ತಡೆಯುವುದಲ್ಲದೆ ಮರಿ ಹುಳುಗಳು ಚೆನ್ನಾಗಿ ಕಾಂಡದ ಮೇಲೆ ಕುಳಿತುಕೊಳ್ಳಲು ಸಹಕರಿಸುತ್ತವೆ. ಫ್ಲೆಮಿಂಜಿಯಾದಲ್ಲಿ ಮರಿ ಹುಳುಗಳು ಸಂಪೂರ್ಣವಾಗಿ ಕುಳಿತುಕೊಂಡ ನಂತರ ಭೂಮಿಯಿಂದ 2 feet ಎತ್ತರದವರೆಗಿನ ಕೆಳಗಿನ 5-6 leaves ತೆಗೆದುಹಾಕಬೇಕು. ಇದರಿಂದ ಚೆನ್ನಾಗಿ ಗಾಳಿ ಬೆಳಕು ದೊರೆಯುತ್ತೆ. ಮಳೆಗಾಲದಲ್ಲಿ ಅನುಕೂಲಕರವಾದ ವಾತಾವರಣವನ್ನ ಅಂದರೆ ಹೆಚ್ಚಿನ ಉಷ್ಣಾಂಶ ಮತ್ತು ತೇವಾಂಶದ ಕಾರಣ ಅರಗಿನ ಕೃಷಿಯಲ್ಲಿ ಹೆಚ್ಚಿನ ಶತ್ರು ಪೀಡೆಗಳು ಹಾಗೂ ಶಿಲೀಂಧ್ರದ ಬಾಧೆ ಒಳಗಾಗುತ್ತೆ. ಅರಗಿನ ಕೃಷಿಯಲ್ಲಿ ಪ್ರಮುಖವಾಗಿ 3 ಪರಭಕ್ಷಕ ಕೀಟಗಳು ತೊಂದರೆ ಮಾಡುತ್ತವೆ. ಹಸಿರು ಹೇನು ಸಿಂಹ, ಅರಗಿನ ಕೀಟದ ಬಿಳಿ ಶತ್ರು, ಅರಗಿನ ಕೀಟದ ಕಪ್ಪು ಶತ್ರು. ಇವುಗಳು ಮರಿ ಕೀಡೆಗಳು ಅರಗಿನ ಕೀಟಗಳನ್ನು ತಿಂದು ಹಾಕೋದ್ರಿಂದ 7-10 days ಸಂಪೂರ್ಣವಾಗಿ ಅರಗು ನಾಶವಾಗುವ ಸಂಭವವಿರುತ್ತೆ. ಆದ್ರಿಂದ ಇದನ್ನ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡಬೇಕು. ಶಿಲೀಂಧ್ರದ ಬಾಧೆಯಿಂದ ಅರಗಿನ ಕೀಟದ ಉಸಿರಾಟ ಮತ್ತು ವಿಸರ್ಜನಾಂಗ ವ್ಯೂಹ ರಂಧ್ರಗಳು ಮುಚ್ಚಿ ಕೀಟ ಸತ್ತು ಹೋಗಬಹುದು. ಇದಕ್ಕಾಗಿ ಮುಂಚೆಯೇ ನಾವು ಶತ್ರು ಕೀಟ ಬಾಧೆ ಮುಕ್ತ ಸಂತತಿಯುಳ್ಳ ಅರಗಿನ ಕಡ್ಡಿಗಳನ್ನು ಉಪಯೋಗಿಸಬೇಕು. ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನು ಕಟ್ಟುವಾಗ ನೈಲಾನ್ ಚೀಲಗಳ ಬಳಕೆಯನ್ನು ಮಾಡಬೇಕು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಅರಗಿನ ಕಡ್ಡಿಯನ್ನು ಕಟ್ಟಿದ 30-35, 60-65, 90-95 days ಅಂತರ. ಇನ್ನು ಮಳೆಗಾಲದಲ್ಲಿ 25-30, 38-40, 60-65 days ಅಂತರದಲ್ಲಿ ಕೀಟನಾಶಕ ಸಿಂಪಡಣೆಯನ್ನು ಮಾಡಬೇಕು. ಇಂಡಾಕ್ಸಕಾರ್ಬಾ 14.5 mL ಅಥವಾ ಪಿಫ್ರೋನಿಲ್ 5 or 1.5 mL, ಇಥೋಫೆನ್ ಫ್ರಾಕ್ಸ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಶಿಲೀಂಧ್ರದ ಹತೋಟಿಗೆ ಕಾರ್ಬನ್ ಡೈಜಿಯಂ 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಅರಗಿನ ಕೊಯ್ಲು ಮರಿಹುಳುಗಳು ಅರಗಿನ ಕಡ್ಡಿಯಿಂದ ಹೊರಬರುವ ಸಮಯವನ್ನು ಅವಲಂಬಿಸಿರುತ್ತೆ. ಮಳೆಗಾಲದಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜನವರಿಯಲ್ಲಿ ಹಾಗೂ ಬೇಸಿಗೆಯಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡೂ ಹಂಗಾಮಿನಲ್ಲಿ ಅರಗಿನ ಮರಿಹುಳುಗಳು ಕಡ್ಡಿಯಿಂದ 2-3 days ಮುಂಚೆ ಹೊರಬರುತ್ತೆ. ಆಗ ಕಟಾವು ಮಾಡಬೇಕು. ಪೂರ್ತಿ ತಯಾರಾದ ಅರಗಿನ ಕಡ್ಡಿಗಳನ್ನು ನೆಲದಿಂದ 8-10 centimeters ಬಿಟ್ಟು ಕಟಾವು ಮಾಡಬೇಕು. 6 ನಂತರ ಮತ್ತೆ ಹೊಸ ಕಡ್ಡಿಗಳು ಚಿಗುರಿ ಈ ಗಿಡಗಳನ್ನು ಪುನಃ ಸಂತತಿ ಅರಗನ್ನು ಕಟ್ಟಲು ಉಪಯೋಗಿಸಬಹುದು. ಅರಗು ಕಡ್ಡಿಗಳನ್ನು ಕುಡುಗೋದು ಅಥವಾ ಸಿಕೇಚರ್ನಿಂದ ಕಟಾವು ಮಾಡಬಹುದು. ಇದುವರೆಗೆ ಅರಗು ಕೃಷಿ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ವರ್ಷದ ಎಲ್ಲಾ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ, ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ.

ಅಡಿ ಸೇರೆ ನಗಿಯೇ ಅಡಿ ಬಾಳಲಿಯ ಅಡಿ ಸೇರೆ ನಗಿಯೇ ಅಡಿ ಬಾಳಲಿಯ ಅಡಿ ಸೇರೆ ನಗಿಯೇ ಅಡಿ ಬಾಳಲಿಯ ಅಡಿ ಸೇರೆ ನಗಿಯೇ ಅಡಿ ಬಾಳಲಿಯ ಅಡಿ ಸೇರೆ ನಗಯಲಾಯ ಅಡಿ ಸೇರೆ ದಿವಯಲಾಯ ಮೋಟ